ನಮ್ಮ ಆಕಾಶವಾಣಿ ಅಭಿಮಾನಿ ಶ್ರೋತೃಗಳು ಕೇಳ್ತಾ ಇರ್ತಾರೆ, ಅವರಲ್ಲಿ ಮಹಿಳೆಯರು ಇರಬಹುದು, ಅವ್ರಿಗೂ ಸಹ ಒಂದು ಕುತೂಹಲ ಇರುತ್ತೆ ಒಬ್ಬ ಮಹಿಳೆಯಾಗಿ, ಅದರಲ್ಲೂ ಮಹಿಳೆಯರೇ ಹೆಚ್ಚಾಗಿ ನಿರ್ವಹಣೆ ಮಾಡ್ತಿರುವಂತಹ ಒಂದು ಭೂಮಿಯ ಒಡತಿಯಾಗಿ ವಸಂತ ಅವ್ರನ್ನ ನಾವು ಏನಾದ್ರು ಮಾತಾಡಿಸಿದ್ರೆ ಚೆನ್ನಾಗಿರೋದೇನೋ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬೋದು. 9902622 ಮೂರು ಸಾರಿ 222 ಎರಡು ಸಾರಿ 11 9902622 11 9902622 11. ಕಾರ್ಯಕ್ರಮದಲ್ಲಿ ಎರಡು ಮೂರು ಸಾರಿ ಪ್ರಸ್ತಾಪ ಮಾಡಿದ್ರಿ, ಹೆಚ್ಚು ಮಹಿಳೆಯರೇ ಈ ನಿಮ್ಮ ರೇಷ್ಮೆ ಕೃಷಿಯಲ್ಲಿ ನೆರವಾಗ್ತಾ ಇದ್ದಾರೆ ಅಂತ. ಏನು ವಿಶೇಷ ಪುರುಷರಿಗಿಂತ ಮಹಿಳೆಯರು ಇದನ್ನ ಬಹಳ ಚೆನ್ನಾಗಿ ಮಾಡಬಲ್ಲರು, ಅಥವಾ ನೀವು ಅವ್ರಿಗೆ ಆ ರೀತಿಯ ಒಂದು ತರಬೇತಿ ಕೊಡಿಸಿದ್ದೀರೋ, ನೀವೇನೆಲ್ಲ ಒಂದು ತರಬೇತಿಯನ್ನ ಪಡೆದಿದ್ದೀರಿ ಆ ನಂತರದಲ್ಲಿ ಕೊಡಿಸಿದ್ದೀರಿ? ಹೆಚ್ಚಿನ ಜನ ನಾನು ಮಹಿಳೆಯನ್ನ ಕಾರಣಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ ಅನ್ಸುತ್ತೆ ಸರ್, ಮತ್ತೆ ಅವ್ರಿಗೆ ಇಲ್ಲಿ ತುಂಬಾ ಕಂಫರ್ಟ್ ಇದೆ ಹಾಗಾಗಿ ಅವ್ರು ಬರ್ತಾರೆ ಅನ್ಸುತ್ತೆ. ಮತ್ತೆ ಅಲ್ಲಿಂದ ಒಬ್ರು ಒಂದೇ ಎಣ್ಣೆಂಗ್ಸ್ ಬಂದಿಷ್ಟು ಕಷ್ಟ ಪಡ್ತಾರಲ್ಲ, ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶನೂ ಇದೆ ಸರ್ ಅವ್ರಿಗೆ ಇರುತ್ತೆ ಸರ್. ಹಾಗಾಗಿ ತುಂಬಾ ಖುಷಿಯಿಂದ ಬಂದ್ ಕೆಲಸ ಮಾಡ್ತಾರೆ ಸರ್, ಯಾವತ್ತೂ ಬರಲ್ಲ ಅಂತ ಹೇಳಿದ್ದಿಲ್ಲ ಸರ್, ತುಂಬಾ ಖುಷಿಯಿಂದ ಬಂದ್ ಕೆಲಸ ಮಾಡ್ತಾರೆ. ಈಗ ಅಡಿಕೆ ಹಾಕ್ಸಿದಿರಿ, ಅದರ ನಿರೀಕ್ಷೆ ಇದೆ, ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ನಿಮಗೆ ವಸಂತ ಅವರೇ? ಇನ್ನೊಂದ್ ಸ್ವಲ್ಪ ತೆಂಗು ಹೆಚ್ಚಿಸ್ಬೇಕು ಅಂತ ಇದ್ದೀನಿ ಸರ್. ಎಷ್ಟು ಮರಗಳಿದೆ? ಬರೀ 40 ಸರ್, ಹಾಗಾಗಿ ತೆಂಗು ಹಾಕ್ಬೇಕು ಅನ್ಕೊಂಡಿದ್ದೀನಿ, ಇನ್ನೊಂದ್ ಸ್ವಲ್ಪ ತೆಂಗು ಹಾಕ್ತೀನಿ ಸರ್. ಬಹಳ ಸಂತೋಷ ಇಷ್ಟೊತ್ತು ರೇಷ್ಮೆ ಕೃಷಿಯಲ್ಲಿ ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದು ಖಂಡಿತ ಕೇಳಿದವರಿಗೆ ಹಲವಾರು ವಿಷಯಗಳನ್ನ ಮನವರಿಕೆ ಮಾಡಿಕೊಟ್ಟಿದೆ ಅಂತ ನಾವು ಭಾವಿಸ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲ ನಮ್ಮ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ರೇಷ್ಮೆ ಕೃಷಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಕುರಿತು ನಂಜನಗೂಡು ತಾಲೂಕು ದುದ್ದಗೆರೆಯಲ್ಲಿ ಕೃಷಿ ನಡೆಸುತ್ತಿರುವ ನಿವೃತ್ತ ರೇಷ್ಮೆ ತಾಂತ್ರಿಕ ಸಹಾಯಕರಾದ ಶ್ರೀಮತಿ ಬಿಸಿ ವಸಂತಾ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಯುವಜನತೆಗೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾ ಅವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಈಗ ಜನಪದ ಗೀತೆ. ಆನೆ ತಲೆ ದಿಂಬದ ಮ್ಯಾಲೆ ಕುಂತೋನು ಯಾರಪ್ಪ, ಆನೆ ತಲೆ ದಿಂಬದ ಮ್ಯಾಲೆ ಕುಂತೋನು ಯಾರಪ್ಪ, ಎಪ್ಪತ್ತೇಳು ಮಲೆಯ ಒಡೆಗೆ ಅಪ್ಪ ಮುದ್ದು ಮಾದೇವ್ಗೆ, ಎಪ್ಪತ್ತೇಳು ಮಲೆಯ ಒಡೆಗೆ ಅಪ್ಪ ಮುದ್ದು ಮಾದೇವ್ಗೆ, ಹಾಲು ಜೇನಾವು ಸೇತ ಧೂಪ ದೀಪ ನೈವೇದ್ಯ, ಆನೆ ತಲೆ ದಿಂಬದ್ ಮ್ಯಾಲೆ ಕುಂತೋನು ಯಾರಪ್ಪ, ಆನು ಮಲೆಯ ಮಾದಪ್ಪ ಜೇನು ಮಲೆಯ ಮರಿದೇವ.